ಪ್ರಾಣಿಗಳಿಗೂ ಕೂಡ ಬರ್ತದೆ. ಕ್ಯಾನ್ಸರ್ ಮನುಷ್ಯರ ತರಾನೇ ಇರಬಹುದು ಅಥವಾ ಮನುಷ್ಯರಿಗಿಂತ ವಿಭಿನ್ನವಾಗಿ ಕೂಡ ಇರಬಹುದು. ಈ ಸಂದರ್ಭಗಳಲ್ಲಿ ಅವುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡತಕ್ಕಂಥದ್ದು ಅನಿವಾರ್ಯ ಆಗ್ತದೆ. ಒಂದ್ ವೇಳೆ ಶಸ್ತ್ರಚಿಕಿತ್ಸೆ ಮಾಡಿಲ್ಲ ಅಂದ್ರೆ ಕ್ಯಾನ್ಸರ್ ಮೇಲ್ಗೈ ತಗೊಂಡು ಮುಂದೆ ಅದಕ್ಕೆ ಪ್ರಾಣಿಗಳಿಗೆ ಹಾನಿಯನ್ನು ಉಂಟು ಮಾಡ್ತದೆ. ಕೆಲವೊಮ್ಮೆ ಅವು ಪ್ರಾಣವನ್ನು ಕಳ್ಕೊಳ್ತಕ್ಕಂಥ ಸಂದರ್ಭಗಳು ಉಂಟಾಗ್ತವೆ. ಸಾಕಷ್ಟು ಬೆಲೆ ಬಾಳ್ತಕ್ಕಂತಹ ದನಗಳು ಈ ಒಂದು ಕ್ಯಾನ್ಸರ್ ಬಗ್ಗೆ ನಾವು ಕಾಳಜಿ ವಹಿಸಿಲ್ಲ ಅಂದ್ರೆ ಮುಂದೆ ಪಸರಿಸಿ ಅವುಗಳ ಆರೋಗ್ಯಕ್ಕೆ ಹಾನಿ ಉಂಟಾಗಿ ಅವು ಸಾವನ್ನು ಒಪ್ಪತಕ್ಕಂತಹ ಪರಿಸ್ಥಿತಿಗಳು ನಾವು ಕಾಣಬಹುದು. ಈಗ ಉದಾಹರಣಾರ್ಥವಾಗಿ ಹೇಳ್ಬೇಕಂದ್ರೆ ಕಣ್ಣಿನ ಕ್ಯಾನ್ಸರ್, ಮನುಷ್ಯರಲ್ಲಿ ಕಣ್ಣಿನ ಕ್ಯಾನ್ಸರ್ ಅಷ್ಟೊಂದು ಕಾಣೋದಿಲ್ಲ, ಆದ್ರೆ ಈ ಕೆಲಸ ಮಾಡ್ತಕ್ಕಂಥ ಕಿಲಾರಿ ಅಥವಾ ಕೆಲವೊಂದು ತಳಿಗಳಲ್ಲಿ ಕಾಂಕ್ರೇಜ್ ಇಂತಹ ತಳಿಗಳಲ್ಲಿ ಕಣ್ಣಿನ ಕ್ಯಾನ್ಸರ್ ಬಹಳ ಪ್ರಮುಖವಾಗಿ ಕಂಡು ಬರ್ತದೆ. ಇದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ಬೇಸಿಗೆಯಲ್ಲಿ ಹೆಚ್ಚಿನ ಬಿಸಿಲಿರ್ತಕ್ಕಂಥ ಸಂದರ್ಭದಲ್ಲಿ ಎತ್ತುಗಳನ್ನ ಕೆಲಸಕ್ಕೆ ಉಪಯೋಗ ಮಾಡ್ತಕ್ಕಂಥದ್ದು. ಸೂರ್ಯನ ಕಿರಣಗಳು ಪ್ರಖರವಾದ ಬೆಳಕಿನಲ್ಲಿ ಅದಕ್ಕೆ ತೀವ್ರವಾದಂತಹ ಒಂದು ತಿಂಡಿಯನ್ನು ಕೊಟ್ಬಿಟ್ಟು ಈ ರೋಗ ಉಂಟಾಗಲಿಕ್ಕೆ ಕ್ಯಾನ್ಸರ್ ಉಂಟಾಗಲಿಕ್ಕೆ ಕಾರಣ ಉಂಟು. ನಾವು ಕೆಲಸ ತಗೊಳ್ಳೋದ್ರಿಂದ ಕಡಿಂದ ಅಂದ್ರೆ ತಂಪಾದ ಹೊತ್ತಿನಲ್ಲಿ ನಾವು ಕೆಲಸ ಮಾಡೋದು ಉತ್ತಮ ಅಂತ. ಬೇಸಿಗೆ ಒಳಗೆ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಸೂರ್ಯನ ಬೆಳಕು ಸ್ವಲ್ಪ ಇಳುಮುಖ ಆದಂತ ಸಂದರ್ಭದಲ್ಲಿ ನಾವು ಕೆಲಸಕ್ಕೂ ಉಪಯೋಗ ಮಾಡಿದಲ್ಲಿ ಇದನ್ನ ನಾವು ತಡೆಗಟ್ಟಬಹುದು. ಒಂದ್ ರೀತಿಯಿಂದ ಕ್ಯಾನ್ಸರ್ ಬರೋದೈತೆ, ಮತ್ತೆ ಯಾವ ರೀತಿಯಿಂದ ಕ್ಯಾನ್ಸರ್ ಬರ್ಲಿಕ್ಕೆ ಸಾಧ್ಯತೆ? ಕ್ಯಾನ್ಸರ್ ಮತ್ತೆ ಈಗ ಕೊಂಬಿನ ಕ್ಯಾನ್ಸರ್ ಏನಿದೆ, ಈಗ ನಾವು ಹಬ್ಬ ಹರಿದಿನಗಳಲ್ಲಾಗ್ಲಿ ಮತ್ತೆ ಕೆಲವೊಮ್ಮೆ ನಮ್ಮ ದನಗಳು ಅಂದವಾಗಿ ಕಾಣಬೇಕನ್ನೋ ಉದ್ದೇಶದಿಂದ ಕೋಳಗಳನ್ನ ಚೂಪಾಗಿ ಮಾಡ್ತೀವಿ, ಕೆತ್ತಬಿಟ್ಟು ನೋಡ್ತೀವಿ. ಆಮೇಲೆ ಅದಕ್ಕೆ ಬಣ್ಣ ಬಳಿತಾರೆ, ಪೇಂಟ್ ಬಳಿತಾರೆ, ವಾರ್ನಿಶ್ ಹಚ್ತಾರೆ. ಆ ವಾರ್ನಿಶ್ ನಲ್ಲಿ ಕ್ಯಾನ್ಸರ್ ಪಾದ ಆಗತಕ್ಕಂತ ಅಂಶ ಇರ್ತದೆ. ಆ ಔಷಧಿಯಿಂದ ಏನಾಗ್ತದೆ, ಅಲ್ಲಿ ತುರಿಕೆ ಉಂಟಾಗಿ ಮುಂದೆ ಕೊಂಬಿನ ಬುಡದಲ್ಲಿ ಈ ಕ್ಯಾನ್ಸರ್ ಲಕ್ಷಣಗಳು ಕಂಡು ಬರ್ತವೆ. ಈ ಕ್ಯಾನ್ಸರ್ ಲಕ್ಷಣಗಳು ಏನಪ್ಪಾ ಅಂದ್ರೆ ನೆಟ್ಟಗಿರ್ತಕ್ಕಂಥ ಕೊಂಬು ಮೆಲ್ಲಗೆ ಮಣಿಲಿಕ್ಕೆ ಆರಂಭ ಆಗ್ತದೆ, ವಂಕ ಆಗ್ತದ್ರಿ. ವಂಕ ಆಗಿದ್ಮೇಲೆ ಮೂಗಿನ ಮುಖಾಂತರ ರಕ್ತ ಬರ್ಲಿಕ್ಕೆ ಆರಂಭ ಆಗ್ತದೆ, ಮೂಗಿನಾಗಿಂದ ರಕ್ತ ಲಕ್ಷಣ. ಆಮೇಲೆ ಕೆಲವೊಮ್ಮೆ ಎತ್ತುಗಳು ಗೋಡೆಗೆ ತಲೆ ಒತ್ತಕ್ಕಂಥದ್ದು, ತಿರ್ತಾವ್ ಏನೋ ನೋವಿದೆ ನಂಗೆ, ತಲೆ ಅನ್ನೋದು ಗೋಡೆಗೆ ಒತ್ತಲಿಕ್ಕೆ ಆರಂಭ ಮಾಡ್ತವೆ. ಅಷ್ಟೇ ಅಲ್ಲದೆ ಕೊಂಬಿನ ಬುಡದಲ್ಲಿ ಈ ಗೋಬಿ ಗಡ್ಡೆ ತರ ಒಂದು ದುರ್ಮಾಂಸ ಬೆಳೀತದೆ, ಮೆತ್ತಗೆ ದುರ್ಮಾಂಸ ಬೆಳೀತದೆ. ಇವೆಲ್ಲ ಕ್ಯಾನ್ಸರ್ ಲಕ್ಷಣದ. ಇದನ್ನ ನಾವು ಚಿಕಿತ್ಸೆ ಮಾಡ್ಲಿಲ್ಲ ಹಂಗೇನೆ ಬಿಟ್ಬಿಟ್ವಿ ಅಂದ್ರೆ ಒಂದ್ ವರ್ಷ ಎರಡು ವರ್ಷ ಕೆಲವೊಬ್ರು ರೈತರು ಹಂಗೆ ಬಿಡ್ತಾರೆ. ಬಿಟ್ಟಾಗ ಏನಾಗ್ತದೆ, ಇದು ಅಲ್ಲಿಂದ ರಕ್ತದ ಮುಖಾಂತರ ಶ್ವಾಸಕೋಶಕ್ಕೆ ಹೋಗ್ತದೆ, ಆ ದನಗಳ ಆರೋಗ್ಯ ಕ್ಷೀಣಗೊಳ್ತದೆ. ಮತ್ತೆ ಏನಂದ್ರೆ ಈ ಬರೀ ಚರ್ಮ ಅಥವಾ ಎಲೆಗಳು ಮಾತ್ರ ಇರ್ತಕ್ಕಂಥ ಸಂದರ್ಭ ಅಂದ್ರೆ ಮಾಂಸದ ಅಂಶನೇ ಕಡಿಮೆ ಆಗ್ಬಿಡ್ತದೆ. ಈಗ ಎತ್ತಿದ್ರೆ ಅದಕ್ಕೆ ಕೆಲಸ ಮಾಡ್ತಕ್ಕಂಥ ಶಕ್ತಿ ಕಡಿಮೆ ಆಗ್ತದೆ. ಆಕಳು ಇದ್ರೆ ಅದು ಹಾಲು ಕೊಡ್ತಕ್ಕಂಥ ದನ ಇದ್ರೆ ಅದಕ್ಕೆ ಹಾಲು ಉತ್ಪಾದನೆ ಕಡಿಮೆ ಆಗ್ತದೆ, ಇಳುವರಿ ಕಡಿಮೆ ಆಗ್ಬಿಡ್ತದೆಲ್ಲ. ಮತ್ತಿಷ್ಟೇ ಅಲ್ಲದೆ ಅದನ್ನ ಬಹಳ ದಿವಸದವರೆಗೆ ಬಿಟ್ರೆ ಆಮೇಲೆ ಅದರಲ್ಲಿಂದಾನೆ ಅವು ಸತ್ತನೂ ಹೋಗ್ಬೋದು. ಇಂತಹ ಸಂದರ್ಭ ಇದೆ. ಅಂದ್ರೆ ಎರಡು ಕ್ಯಾನ್ಸರ್, ಒಂದು ಕಣ್ಣಿಂದ ಹೇಳಿದ್ರಿ, ಒಂದು ಕೊಂಬಿಂದ ಹೇಳಿದ್ರಿ, ಮತ್ತೆ ಯಾವ ರೀತಿ ಕ್ಯಾನ್ಸರ್ ಬರ್ತಾವ? ಮತ್ತೆ ಬೇರೆ ಕ್ಯಾನ್ಸರ್ ಅಂದ್ರೆ ಈ ಹೆಗಲಿನಲ್ಲಿ ಹೆಗಲು ಬೇನೆ ಅಂತ ಒಂದಿದೆ. ಹೆಗಲು ಬೇನೆಯಲ್ಲಿ ಎಲ್ಲವೂ ಕ್ಯಾನ್ಸರ್ ಇರಲ್ಲ, ಕೆಲವೊಂದು ಗಡ್ಡೆಗಳು ಮಾತ್ರ ಕ್ಯಾನ್ಸರ್ ಗಡ್ಡೆಗಳು ಆಗಿರ್ತವೆ. ಅದಕ್ಕೆ ನಾವು ಆಡೋ ಭಾಷೆಯಲ್ಲಿ ಕಣ್ಣು ಹೆಗಲು ಅಂತೀವಿ. ಕಣ್ಣು ಹೆಗಲು ಅಂದ್ರೆ ಗಟ್ಟಿಯಾದ ಒಂದು ಮಾಂಸ ಬೆಳೆದಿರ್ತದೆ ಈ ಹೆಗಲಿನ ಭಾಗದಲ್ಲಿ. ಅದಕ್ಕೆ ನಾವು ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಬಹುದಾಗಿದೆ. ಅದನ್ನು ಕೂಡ ಸರಿಯಾದ ಸಮಯದಲ್ಲಿ ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋದು ಉತ್ತಮ. ಅದನ್ನ ಹಂಗೆ ಬಿಟ್ಟರೆ ಏನಾಗ್ತದೆ, ಅದು ಗಡ್ಡೆ ಒಡೆದು ಕೆಲವೊಮ್ಮೆ ನೊಣಗಳು ಇಪ್ಪು ಅಂತ ಹೇಳ್ತೀವಿ, ಅಷ್ಟೊಂದು ನೊಣ. ಆ ನೊಣ ಕುಂತು ಅಲ್ಲಿ ಅಂಡಿ ಇಟ್ಬಿಡ್ತದೆ, ಮರಿ ಹುಟ್ಟಿ ಹುಳ ಹೋಗ್ತವೆ, ಹುಳ ಎಲ್ಲ ತಿಂದು ಏನಾಗ್ತದೆ, ಅದರಿಂದ ಎಲ್ಲ ಒಂಥರ ಲಸಿಕೆ ಸೋರೋದು, ಆಮೇಲೆ ಯಾವಾಗಲೂ ಅದು ಗೋಣ ಅಳ್ಳಾಡಿಸ್ಕೊಂಡಿರೋದು, ಅದಕ್ಕೆ ಒಂದು ರೀತಿ ತೊಂದರೆನೇ ಆಗ್ತಾ ಇರ್ತದೆ. ಸೊ ಈ ಎಲ್ಲ ತೊಂದರೆಗಳಿಂದ ಅದಕ್ಕೆ ಪಾರ್ ಮಾಡ್ಬೇಕಂದ್ರೆ ಸೂಕ್ತವಾದಂಥ ಪಶುವೈದ್ಯರ ಹತ್ರ ಒಯ್ದ್ಬಿಟ್ಟು ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಒಂದು ಪರಿಹಾರ ಆಗ್ತದೆ. ಸರ್, ನೀವು ಆಗಲೇ ಹೇಳಿದ್ರಿ ಈ ಕೊಂಬಿನ ಕ್ಯಾನ್ಸರು ಈ ವಾರ್ನಿಶ್ ಹಚ್ಚೋದ್ರಿಂದ ಆಗ್ತದೆ ಅಂತೇಳಿ, ಅಂತಂದ್ರೆ ಇಲ್ಲಿ ರೈತರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾವು ಹೇಳೋದೇನು, ನಿಮ್ಮ ಎತ್ತು ಎಷ್ಟೇ ಚೆನ್ನಾಗಿದ್ರು ಅದಕ್ಕೆ ಈ ಬಣ್ಣ ಹಚ್ತಕ್ಕಂಥದ್ದು, ವಾರ್ನಿಶ್ ಹಚ್ತಕ್ಕಂಥದ್ದು ಏನು ಪ್ರವೃತ್ತಿ ಇದೆಯಲ್ಲ, ದಯವಿಟ್ಟು ಅದನ್ನು ನಿಲ್ಲಿಸ್ಬೇಕು. ಯಾಕಂದ್ರೆ ಹಚ್ಚೋದು ಬೇಡ, ಹಚ್ಚೋದು ಬೇಡ. ನೀವು ಬೇಕಾದ್ರೂ ಕೊಂಬು ಚೂಪ್ ಮಾಡಿ ಪರವಾಗಿಲ್ಲ, ಆದ್ರೆ ಅದಕ್ಕೆ ಬಣ್ಣ ಹಚ್ಚೋದು, ಅದು ಬಣ್ಣದಲ್ಲಿ ಏನಿದೆ, ಬೆಂಜಂತ್ರಸಿನ್ ಅಂತಕ್ಕಂಥ ಒಂದು ಕೆಮಿಕಲ್ ಇದೆ, ಅದರಿಂದ ಕಣ ಖಂಡಿತವಾಗಿ ಕ್ಯಾನ್ಸರ್ ಬರ್ತಕ್ಕಂಥದ್ದು ಸಿದ್ಧ ಆಗಿಬಿಟ್ಟದೆ. ಅದಕ್ಕೆ ನಾವು ಅದನ್ನ ಗೊತ್ತಿರ್ತಕ್ಕಂಥ ವಿಚಾರನ ನಾವು ತಡೆಗಟ್ಟೋದೇ ಉತ್ತಮ ಅಂತ ನನ್ನ ಅನಿಸಿಕೆ. ಸರ್, ಮತ್ತೆ ಈಗ ಕ್ಯಾನ್ಸರ್ ಗುರುತಾಯ್ತು ಅಂತ ನೋಡ್ರಿ, ಅವಾಗ ನೀವು ಏನ್ ಮಾಡ್ತೀರಿ? ಕ್ಯಾನ್ಸರ್ ಎಷ್ಟು ಬೇಗ ಗುರುತಾಗ್ತದೋ ಅಷ್ಟು ಒಳ್ಳೇದು. ಈಗ ರೈತರಲ್ಲಿ ಇದ್ರ ಬಗ್ಗೆ ಯಾವಾಗಲೂ ತಿಳುವಳಿಕೆ ಇರಬೇಕು. ಈಗ ಕ್ಯಾನ್ಸರ್ ಇದ್ದಾಗ ನಾವು ಬೇರೆ ರೀತಿ ನಾಟಿ ಚಿಕಿತ್ಸೆಗಳು ಮಾಡಿದರೆ ಅವು ಯಾವ ಫಲ ಕೊಡೋದಿಲ್ಲ. ಆದಷ್ಟು ಬೇಗ ತಂದು ಆ ಕ್ಯಾನ್ಸರ್ ಸಮಸ್ಯೆನ ಬುಡದಿಂದ ನಾವು ಕಿತ್ತಾಕಿದ್ರೆ ಮುಂದೆ ಆಗತಕ್ಕಂಥ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು. ಅಂದ್ರೆ ಈಗ ಕೊಂಬಿನ ಕ್ಯಾನ್ಸರ್ ಇದೆ, ಕೊಂಬು ಒಂದು ಕೊಂಬು ತೆಗೆದು ಬಿಟ್ರೆ ಪರವಾಗಿಲ್ಲ, ಅದ್ರ ಕೆಲಸದ ಸಾಮರ್ಥ್ಯ ಆಗಲಿ ಬೇರೆ ಯಾವುದೇ ರೀತಿಯ ಒಂದು ತೊಂದರೆ ಅದಕ್ಕೆ ಆಗೋದಿಲ್ಲ. ನಾವು ಕೊಂಬು ಇರಬೇಕು, ಚೆನ್ನಾಗಿ ಕಾಣಬೇಕು ಅಂತ ಅದಕ್ಕೆ ನಾವು ಅಂಟ್ಕೊಂಡಿದ್ರೆ ಮುಂದೆ ಆ ಪ್ರಾಣಿನೇ ನಮ್ಗೆ ಕೈ ಬಿಡಬಹುದು, ಅದು ನಮ್ಗೆ ಇಲ್ಲದಂಗೆ. ಅದರಿಂದ ಈಗ ನಾವು ತಮಗೆಲ್ಲ ತಿಳಿದಾಗೆ 70,000-80,000 ಕೆಳಗೆ ಒಂದು ನಿಮ್ಗೆ ಎತ್ತ ಸಿಗೋದಿಲ್ಲ. ಅಷ್ಟೊಂದು ದುಡ್ಡು ರೈತನಿಗೆ ಎಲ್ಲಿಂದ ತರ್ತಾನೆ? ಅದು ಇರ್ತಕ್ಕಂಥದ್ದು ಕಾಪಾಡಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅಂಧ ಕಾಣದೇ ಇದ್ರು ಅದು ತಮ್ಗೆ ಏನ್ ಬೇಕು ಉಳುಮೆ ಮಾಡಬೇಕು, ಮಾಡ್ತದೆ, ಅದು ಆರಾಮಾಗಿ ಆರೋಗ್ಯವಾಗಿ ಇರ್ತದೆ, ಅದಕ್ಕೆ ನೆಮ್ಮದಿಯಿಂದ ಇರ್ತದೆ, ನಿಮಗೂ ನೆಮ್ಮದಿ ಇರ್ತದೆ. ಸೊ ಕೆಲವೊಂದ್ಸಾರಿ ನಾವು ಏನ್ ನೋಡಿದೀವಿ ಅಂದ್ರೆ ಕೆಲವೊಬ್ರು ಕ್ಯಾನ್ಸರ್ ಇದೆ ಅಂತ ಹೇಳಿದ್ರು ಕೂಡ ರೈತರು ಇಲ್ಲ ಅದ್ರ ಕೊಂಬು ಚೆನ್ನಾಗಿ ಕಾಣ್ತದೆ ತೆಗಿಬಾರ್ದು ಅಂತಕ್ಕಂತ ಒಂದು ಮನೋಭಾವನೆ ತಳೆದಿರ್ತಾರೆ. ಆ ಕೊಂಬಿಲ್ಲದೆ ಅತ್ತು ಎಷ್ಟು ಚೆನ್ನಾಗಿ ಕಾಣೋದಿಲ್ಲ ಅಂತಕ್ಕಂತ ವಿಚಾರ ಇದೆ. ಆದ್ರೂ ನಾವು ಕೆಲವೊಮ್ಮೆ ಸಮಯ ಸಂದರ್ಭಕ್ಕೆ ಅನುಸಾರವಾಗಿ ಕೋಡು ಹೋದ್ರೂ ಪರವಾಗಿಲ್ಲ, ಅದಕ್ಕೂ ಒಂದು ಆರೋಗ್ಯ ಸ್ಥಿತಿ ಇರ್ತದೆ, ನಮಗೂ ಒಂದು ಒಳ್ಳೆಯದು ಅದು ಕೆಲಸ ಕೊಡ್ತದೆ ಅಂತಕ್ಕಂಥ ವಿಚಾರದಿಂದ ಸ್ವಲ್ಪ ಮನೋಪರಿವರ್ತನೆ ಆಗ್ತಕ್ಕಂಥದ್ದು ಅವಶ್ಯಕ. ಅಂದ್ರೆ ರೈತರು ತಮ್ಮ ಮನಸ್ಸನ್ನ ಪರಿವರ್ತನೆ ಮಾಡಿಕೊಂಡು ಈ ಕೊಂಬು ಕ್ಯಾನ್ಸರ್ ಬಂದ್ರೆ ಕೊಂಬು ತೆಗೆಸ್ಬಿಡ್ಬೇಕು ಅಂತಕ್ಕಂಥ ನಿರ್ಣಯಕ್ಕೆ ಬರ್ತಕ್ಕಂಥದ್ದು ಬಹಳ ಪ್ರಮುಖವಾದ ಬಹಳ ಮುಖ್ಯವಾಗಿ. ಕೊಂಬು ತೆಗೆದ್ರು ಅದರ ಸಾಮರ್ಥ್ಯದ ಮೇಲೆ ಕೆಲಸದ ಮೇಲೆ ಏನು ಕಡಿಮೆ ಆಗೋದಿಲ್ಲ, ತೊಂದರೆ ಆಗೋದಿಲ್ಲ. ಆಮೇಲೆ ಅವ್ರದ್ದು ಕೆಲವೊಬ್ರು ಒಡನಾಟ ಇರ್ತದೆ ರೈತರಿಗೆ ಆ ಒಂದು ಪ್ರಾಣಿ ಜೊತೆಗೆ, ಅದಕ್ಕೆ ಮನಿ ಲಕ್ಷ್ಮಿಯನ್ನು ಅನ್ಕೊಂಡಿರ್ತಾರೆ, ಕೆಲವೊಮ್ಮೆ ಅದಕ್ಕೆ ಬಹಳ ಭಾವನಾತ್ಮಕವಾಗಿ ಅಂಟ್ಕೊಂಡಿರ್ತಾರೆ. ಆ ಎಲ್ಲ ಭಾವನೆಗಳನ್ನ ಅವ್ರು ಮುಂದುವರ್ಸ್ಕೊಂಡು ಹೋಗ್ಬೋದು. ಒಂದು ಕೊಂಬು ಹೋಗೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ಅದಕ್ಕೆ ನಾವು ಮನಸ್ಥಿತಿಯಲ್ಲಿ ನಮ್ಮ ಬದಲಾವಣೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ಸರ್, ಇದಲ್ಲ ಇನ್ನು ಜಾನುವಾರುಗಳಲ್ಲಿ ಯಾವ್ಯಾವ ಶಸ್ತ್ರಚಿಕಿತ್ಸೆಗಳು ನೀವು ಮಾಡ್ತೀರಿ? ಬೇರೆ ಶಸ್ತ್ರಚಿಕಿತ್ಸೆಗಳಂದ್ರೆ ಈಗ ನೋಡಿ, ಇತ್ತೀಚಿನ ದಿನಗಳಲ್ಲಿ ಈ ರೆಗ್ಜಿನ್ ಕವರ್ಸ್ಗಳು ಮತ್ತೆ ಪಾಲಿಥಿನ್ ಬ್ಯಾಗ್ಗಳು, ಕ್ಯಾರಿ ಬ್ಯಾಗ್, ಪ್ಲಾಸ್ಟಿಕ್ಗಳು ಏನಿದಾವಲ್ಲ, ಇವುಗಳ ಹಾವಳಿ ಬಹಳನೇ ಜಾಸ್ತಿ ಆಗಿದೆ. ಹೌದು, ಎಲ್ಲ ಕಡೆ ನಾವು ರೋಡ್ ಮೇಲೆ ಸಿಕ್ಕ ನೋಡ್ತೀವಿ, ಸಿಗ್ತವ. ಊಟ ಮಾಡಿದ್ದು ವೇಸ್ಟ್ ಎಲ್ಲ ಅದ್ರ ಕಟ್ ಒಗೆದು ಬಿಡ್ತು. ಅದೇ ಹಿಂಗಾಗಿ ಬಿಟ್ಟು ಏನಾಗಿದೆ, ಈಗ ಪ್ರಾಣಿಗಳು ಈಗ ಹೊರಗಡೆ ಮೇಲಿಗೆ ಬಿಟ್ಟಾಗ ಮೇವಿನ ಬದಲೆ ಬರೀ ಈ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಗಳು, ರೆಗ್ಜಿನ್ಗಳು ತಿಂತಕ್ಕಂಥ ಸಂದರ್ಭ ಇದೆ. ವಿಶೇಷವಾಗಿ ಈ ಎಮ್ಮೆ ದನಗಳು ಏನಿದಾವಲ್ಲ, ಈ ರೆಗ್ಜಿನ್ ಅನ್ನು ಮೆಲ್ದು ಮೆಲ್ದು ತಿಂದು ಒಳಗೆ ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತಾವ, ಮಾಡಿದಾಗ ಅದು ಅನ್ನನಾಳದಲ್ಲಿ ಸಿಕ್ಕಾಕೊಂಡು ಬಿಡ್ತದೆ, ಬಹಳ ಭದ್ರವಾಗಿ ಸಿಕ್ಕಾಕೊಂಡು ಬಿಡ್ತದೆ. ಆ ಕಡೆ ಮುಂದೇನು ಹೋಗೋದಿಲ್ಲ, ಹಿಂದೇನು ಬರೋದಿಲ್ಲ, ಅದಕ್ಕೆ ಜೀವಕ್ಕೆ ಅಪಾಯ ಆಗ್ತದೆ. ಎಷ್ಟೋ ಸಾರಿ ಇದು ಏನದ, ಎಮ್ಮೆ ಗರ್ಭಾವಸ್ಥೆಯಲ್ಲಿ 9ನೇ ತಿಂಗಳಿಂಗಿದ್ದಾಗ ಇಂತಹ ಒಂದು ಸ್ಥಿತಿ ಉಂಟಾಗಿ ಅದು ಕೆಲವೊಮ್ಮೆ 1,000 ರೂಪಾಯಿ, 1,00,000 ರೂಪಾಯಿ ಅಂತಲೂ ಹೇಳಿದ್ರೆ ತಪ್ಪಾಗಲಿ. ಕೆಲವು ಎಮ್ಮೆಗಳಲ್ಲಿ ಅಷ್ಟೊಂದು ಬೆಲೆ ಬಾಳ್ತಕ್ಕಂಥ ಒಂದು ಎಮ್ಮೆ ಅನ್ನನಾಳದಲ್ಲಿ ಇಂಥ ಒಂದು ರೆಗ್ಜಿನ್ ಸಿಕ್ಕಾಕು ಅಂತಂದರೆ ಅದು ಮುಂದೆ ಅದಕ್ಕೆ ಉಸಿರಾಡಲಿಕ್ಕೂ ಆಗೋದಿಲ್ಲ, ಆಹಾರ ಸೇವನೆ ಮಾಡಲಿಕ್ಕೂ ಆಗೋದಿಲ್ಲ, ಈ ಎಲ್ಲ ತಾಪತ್ರೆ ಆಗಿಬಿಟ್ಟು ಒದ್ದಾಡಿ ಒದ್ದಾಡಿ ಆ ಪ್ರಾಣಿ ಸತ್ತು ಹೋಗ್ತಕ್ಕಂಥ ಸಂದರ್ಭ ಇರ್ತದೆ. ಹಾಗಾಗಿ ಅಂಥದ್ದೇನಾದ್ರೂ ಕಂಡು ಬಂದಲ್ಲಿ ತಕ್ಷಣ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಿಸ್ಬೋದು. ಮತ್ತೆ ಹೆಂಗೆ ಗುರುತಾಗ ಹೆಂಗೆ ಸರ್, ಇದು ರೆಗ್ಜಿನ್ ಸಿಕ್ಕಿಬಿದ್ದದ ಅಥವಾ ಪ್ಲಾಸ್ಟಿಕ್ ಸಿಕ್ಕಿಬಿದ್ದದ ಅಂತೇಳಿ ನಮ್ಗೆ ಹೆಂಗೆ ಗುರುತಾಗ? ಈಗ ರೈತರಿಗೆ ಏನಿದೆ, ಅವರು ಪ್ರಾಣಿ ಜೊತೆಗೆ ಇದ್ದೇ ಇರ್ತಾರೆ, ಅವ್ರೇನು ಗಮನಿಸ್ಬೇಕಂದ್ರೆ ನೀರು ಕುಡಿದಾಗ ನೀರು ಒಳಗಡೆ ಹೋಗ್ತಾ ಇದೆಯೋ ಇಲ್ಲೋ, ಮೂಗಿನ ಮುಖಾಂತರ ನೀರು ಹೊರಗೆ ಬರ್ತಾ ಇದೆ ಎಲ್ಲ ದನದ್ದು ಒಂದು. ಆಮೇಲೆ ಅದು ನೀರು ಕುಡಿದ ತಕ್ಷಣ ಕೆಮ್ಲಿಕ್ಸ್ ಆರಂಭ ಮಾಡ್ತದೆ. ಸಾಮಾನ್ಯವಾಗಿ ನೀರು ಕುಡಿದ್ರೆ ಕೆಮ್ಮಲ್ಲ, ಇದ್ರಲ್ಲಿ ಗಂಟ್ಲು ಏನೋ ಸಿಕ್ಕಾಕೊಂಡ್ರೆ ಅದು ಜೋರಾಗಿ ಕೆಮ್ಮುತ್ತದೆ, ಅದಕ್ಕೆ ತೊಂದರೆ ಇರೋದನ್ನು ಅದು ತೋರಿಸ್ತದೆ. ಅಂದರೆ ನನಗೂ ನೋವಿದೆ ಆ ಭಾಗದಲ್ಲಿ, ನೀವು ಎಲ್ಲಿ ಬಾವಿದೆ ಸ್ವಲ್ಪ ಮುಟ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಮುಟ್ಲಿಕ್ಕೆ ಬಿಡಲ್ಲ, ಅದಕ್ಕೆ ನೋವು ಆಗ್ತಾ ಇರ್ತದೆ. ಇಂಥ ಎಲ್ಲ ಇವೆಲ್ಲ ಲಕ್ಷಣಗಳು ನೋಡಿ ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ರೈತರು ಸ್ವತಃ ನೋಡಿರ್ತಾರೆ ಆ ಪ್ಲಾಸ್ಟಿಕ್ ತಿಂತ ಇರ್ತಕ್ಕಂಥದ್ದು, ಅದು ನೋಡಿದ ತಕ್ಷಣ ಓ ನುಂಗಿ ಹಾಕಿದೆ ಅಂತಂದ್ರೆ ಅದನ್ನು ಆಸ್ಪತ್ರೆ ತರೋದು ಆಸೆ ಅಂತ. ಮತ್ತೆ ಹೊಟ್ಟೆ ಅಂದ್ರೆ ಉಪ್ತದೆ, ಹೊಟ್ಟೆ ಪೂರ್ತಿ ಉಪ್ತದೆ. ಯಾಕಂದ್ರೆ ಅದರಲ್ಲಿ ಏನಾಗ್ತದೆ, ಹೊಟ್ಟೆಯಲ್ಲಿ ಅದು ಪಚನ ಆಗ್ತಾ ಟೈಮಲ್ಲಿ ಗ್ಯಾಸ್ ತಯಾರಾಗ್ತದೆ. ಸಾಮಾನ್ಯವಾಗಿ ಇದ್ರ ಹೊಟ್ಟೆಯಿಂದ ತಯಾರಾಗ್ತಕ್ಕಂಥ ಗ್ಯಾಸು ಹೊರಗಡೆ ಹೋಗ್ತಾ ಇರ್ತದೆ, ಆ ಗ್ಯಾಸಿಗೆ ಹೋಗ್ತಕ್ಕಂಥ ದಾರಿನೇ ಬಂದಾದಾಗ ಅದು ಹೊಟ್ಟೆಯಲ್ಲಿ ಜಮಾ ಆಗ್ಬಿಟ್ಟು ಹೊಟ್ಟೆ ಪೂರ್ತಿ ಬಾವು ಬಂದ್ಬಿಡ್ತದೆ. ಅಂದ್ರೆ ಇಂಥ ಕೇಸ್ಗಳು ನಿಮ್ಮಲ್ಲಿ ಬಹಳಷ್ಟು ಬರ್ತವೆ? ಹಾ, ಸಾಕಷ್ಟು ಎಮ್ಮೆಗಳು ಬರ್ತವೆ. ಆಮೇಲೆ ನಾವು ಅವುಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿ ಯಶಸ್ವಿಯಾಗಿ ಈ ಏನು ಗಂಟಲು ಸಿಕ್ಕಾಕೊಂತವ ಈ ಅನ್ನನಾಳದಲ್ಲಿ ಅವುಗಳನ್ನು ತೆಗೆದು ಮತ್ತೆ ನಾವು ನಮ್ಮಲ್ಲಿ ಒಂದು ಹೊಸ ವಿಧಾನವನ್ನು ನಾವು ಆರಂಭ ಮಾಡಿದ್ವಿ. ನಮ್ಮ ದೇಶದಲ್ಲಿ ಈ ಒಂದು ವಿಧಾನನ ನಾವು ಕಂಡುಕೊಂಡಿದ್ವಿ. ಯೂನಿವರ್ಸಿಟಿಯಲ್ಲಿ ನಾವು ಅದನ್ನು ಮಾಡಿದ್ವಿ. ಅದರಿಂದ ಏನಾಗಿದೆ ಅಂದ್ರೆ, ನಾವು ಮುಂಚೆ ಏನಿತ್ತು, ಈ ಆಪರೇಷನ್ ಆದ ತಕ್ಷಣ ಒಂದು ವಾರ ಅದಕ್ಕೆ ಗಂಜಿ ಕೊಡಬೇಕು ಅಥವಾ ಬರೀ ನೀರೇ ಕೊಡಬೇಕು ಅಂತಕ್ಕಂಥದ್ದು, ಅಥವಾ ಅದಕ್ಕೆ ಗ್ಲುಕೋಸ್ ಕೊಡಬೇಕು ರಕ್ತದಲ್ಲಿ ಅಂತಕ್ಕಂಥ ವಿಚಾರಗಳಿದ್ವು. ಅಂದರೆ ಒಂದು ವಾರ ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅನ್ನೋದು ದೊಡ್ಡ ಸಮಸ್ಯೆ ರೈತರಿಗೆ. ಆ ಥರ ಇತ್ತು. ಈಗ ನಾವು ಹೊಸ ವಿಧಾನದಲ್ಲಿ ಏನು ಮಾಡಿದ್ವಿ ಅಂದರೆ, ಶಸ್ತ್ರಚಿಕಿತ್ಸೆ ಇವತ್ತು ನಾವು ಮಾಡಿದೀವಿ ಅಂತಾದರೆ ನಾಳೆನೇ ಅದು ಮೇವು ತಿನ್ಬೋದು, ನಾಳೆನೇ ರೈತ ಅದನ್ನು ತನ್ನ ಮನೆಗೆ ತಗೊಂಡು ಹೋಗ್ಬೋದು. ಬರೀ ಒಂದು ಇಂಜೆಕ್ಷನ್, ದಿವಸಕ್ಕೊಂದು ನನಗೆ ಒಂದು ವಾರ ಕೊಟ್ಬಿಟ್ರೆ ಆ ರೋಗನೂ ಅಲ್ಲಿ ಎಲ್ಲಿ ಹುಣ್ಣಿರ್ತದೆ, ಆ ಗಾಯದಲ್ಲಿ ಕೀವನೂ ಆಗೋದಿಲ್ಲ, ಎಲ್ಲ ವಾಸಿ ಆಗ್ತದೆ. ಇಂಥ ಒಂದು ಸರಳ ವಿಧಾನವನ್ನು, ಸರಳೀಕರಣವನ್ನು ನಾವು ಮಾಡಿದ್ವಿ. ಇದರಿಂದ ಸಾಕಷ್ಟು ರೈತರು ಕೂಡ ಲಾಭ ತಗೊಂತಾ ಇದ್ದಾರೆ. ಅಂದರೆ ಈಗ ಬೀದರ್ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಗಳಲ್ಲಿ ಇರ್ತಕ್ಕಂಥ ರೈತರಿಂದ ಲಾಭ ಪಡೆದಿದ್ದಾರೆ. ಇನ್ನೂ ಹೆಚ್ಚಿನ ಪರಿವ್ಯಾಪ್ತಿಯಲ್ಲಿ ಜನರಿಗೆ ಇದು ಮನವರಿಕೆ ಆಗಬೇಕು. ಮತ್ತಿಂಥ ಸಂದರ್ಭ ಬಂದಾಗ ತಕ್ಷಣ ಈ ಪಶುಗಳನ್ನು ನಮ್ಮ ಮಹಾವಿದ್ಯಾಲಯಕ್ಕೆ ಸ್ಥಳಾಂತರಿಸಿ ಮಾಡಿ ಅದರ ಒಂದು ಲಾಭವನ್ನು ತಾವು ಪಡ್ಕೊಳ್ಬೇಕಾಗಿ ನಾನು ತಮ್ಮಲ್ಲಿ ಕೇಳ್ತೇನೆ. ಸರಿನಾ, ಇದಲ್ಲದೆ ಈಗ ಸಾಕಷ್ಟು ಸಲ ಜಾನುವಾರುಗಳು ಕೆಲಸ ಮಾಡುವಂತ ಟೈಮ್ನೊಳಗೆ ಕಾಲು ಮುರಿತದೆ. ಈ ಕಾಲು ಮುರಿದಿದ್ದಕ್ಕೆ ಏನಾದರೂ ನೀವು ಶಸ್ತ್ರಚಿಕಿತ್ಸೆ ಮಾಡ್ತೀರ? ಹಂಗೆ ಈಗ ಕಾಲು ಯಾವ ಭಾಗದಲ್ಲಿ ಮುರಿದಿದೆ ಅನ್ನತಕ್ಕಂಥದ್ದು ಬಹಳ ಪ್ರಮುಖವಾದಂಥ. ಮುಂಗಾಲಿನಲ್ಲಿ ಮುರಿದಿರ್ಬೋದು ಕೆಳಗಿನ ಭಾಗದಲ್ಲಿ, ಹಿಂಗಾಲಿನಲ್ಲಿ ಮುರಿದಿರ್ಬೋದು. ಮುಂಗಾಲಿನಲ್ಲಿ ಆಗಲಿ ಹಿಂದಿಂಗಾಲಿ ಕೆಳಗಿನ ಭಾಗದಲ್ಲಿ ಕಾಲು ಮುರಿದಾಗ ಚಿಕಿತ್ಸೆ ಬಹಳ ಸುಲಭವಾಗಿ ಮಾಡ್ಬೋದು. ಅದಕ್ಕೆ ನಮ್ಮ ಈ ಪಿ ವಿ ಸಿ ಪೈಪು ಅಥವಾ ಮನುಷ್ಯರಲ್ಲಿ ಬಿಗಿತಕ್ಕಂಥ ಪ್ಲಾಸ್ಟರ್ ಪಟ್ಟಿಯನ್ನು ಬಿಗಿದು ಜೋಡಣೆ ಮಾಡ್ತಕ್ಕಂಥದ್ದು ಬಹಳ ಸುಲಭವಾದಂಥ ವಿಧಾನ ಇದೆ. ಆದರೆ ಹಿಂದಿನ ಕಾಲದಲ್ಲಿ ಏನಿದೆ, ಮಂಡಿ ಭಾಗದಲ್ಲಿ ಕಾಲು ಸ್ವಲ್ಪ ವಕ್ರ, ಅದು ಎಲುಬು ವಕ್ರವಾಗಿರ್ತದೆ, ಟಿ ಬಿ ಅಂತಕ್ಕಂಥ ಮೂಳೆ. ಆ ಒಂದು ಟಿ ಬಿ ಅಂತಕ್ಕಂಥ ಮೂಳೆಯ ಮೇಲೆ ನಾವು ಪ್ಲಾಸ್ಟರ್ ಪಟ್ಟಿ ಹಾಕೋದಾಗಲಿ ಪಿ ವಿ ಸಿ ಪೈಪ್ನಿಂದ ಜೋಡಣೆ ಮಾಡ್ತಕ್ಕಂಥದ್ದಾಗಲಿ ವಿಧಾನಗಳು ಫಲಕಾರಿಯಾಗಿರೋದಿಲ್ಲ. ಯಾಕಂದ್ರೆ ನಾನು 1992 ಇಸ್ವಿಯಿಂದ ಈ ಎಲ್ಲ ಹಳೆಯ ವಿಧಾನಗಳು ಪ್ರಯತ್ನ ಮಾಡಿ ಮಾಡಿ ಸಾಕಷ್ಟು ಸಲ ವಿಫಲತೆಯನ್ನು ಕಂಡುಕೊಂಡಿದ್ದೀನಿ. ನಮಗೊಂದು ಈ ಪ್ರಶ್ನೆ ಕಾಡ್ತಾ ಐತಿ, ಜಾನುವಾರುಗಳಿಗೆ ಏನಪ್ಪ ಮನುಷ್ಯರ ಹಾಗೆ ಏನು ಚಿಕಿತ್ಸೆ ಲಭ್ಯ ಇಲ್ವಾ, ಮನುಷ್ಯರ ಆಗ್ತಂಥ ವಿಚಾರ ನಮಗೆ ಕಾಡ್ತಾ ಇತ್ತು. ಆದರೆ ಅದನ್ನು ತಯಾರು ಮಾಡೋರು ಯಾರು? ಕಂಪನಿಗಳು ಸರ್ವೇಸಾಮಾನ್ಯವಾಗಿ ಮನುಷ್ಯರಲ್ಲಿ ಮಾರುಕಟ್ಟೆ ಜಾಸ್ತಿ ಇರ್ತದೆ, ಪ್ರಾಣಿಗಳಿಗಾಗಿ ಮಾಡಿ ಪ್ರಾಣಿಗಳಿಗೆ ಮಾರುಕಟ್ಟೆ ಇರತಕ್ಕಂಥದ್ದು ಭಾಳ ಕಮ್ಮಿ. ಈ ಒಂದು ನಿಟ್ಟಿನಲ್ಲಿ ದೆಲ್ಲಿಯಲ್ಲಿ ಇರ್ತಕ್ಕಂಥ ಒಂದು ಕಂಪನಿಗೆ ನಾವು ಕೇಳಿಕೊಂಡಾಗ ಅವರು ಕೂಡ ಪಶುಗಳ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಬಿಸ್ನೆಸ್ಗಿಂತ ಕಾಳಜಿ ಜಾನುವಾರುಗಳಿಗೂ ಚೆನ್ನಾಗಿ ಮಾಡಬೇಕು. ಈಗ ಮನುಷ್ಯರಲ್ಲಿ ಮಾಡಿದರೆ ಅದರ ಬೆಲೆ ಲಕ್ಷಾಂತರ ರೂಪಾಯಿ ಆಗ್ತದೆ. ಒಂದು ಅದೇ ಶಸ್ತ್ರಚಿಕಿತ್ಸೆಯನ್ನು ಮನುಷ್ಯರಲ್ಲಿ ಮಾಡಿದರೆ ಲಕ್ಷಾಂತರ ಆಗ್ತದೆ, ಪ್ರಾಣಿಗಳಿಗೆ ಲಕ್ಷಾಂತರ ರೂಪಾಯಿ ನಾವು ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ. ಒಂದು ನಮಗೆ ನ್ಯೂನತೆ ಇದೆ, ಅಂದರೆ ಇಷ್ಟು ಬೆಲೆ ದಾಟಿದ ಮೇಲೆ ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಂದು 2,000-3,000 ರೂಪಾಯಲ್ಲಿ ಒಂದು ಚಿಕಿತ್ಸೆ ಆಗ್ತಕ್ಕಂಥ ಒಂದು ವ್ಯವಸ್ಥೆನ, ಅಂದರೆ ಅದಕ್ಕೆ ಬೇಕಾಗ್ತಕ್ಕಂಥ ಸಾಧನಗಳನ್ನು ಅವರು ತಯಾರು ಮಾಡಿ ಕಂಪನಿ ನಮಗೆ ಸರಬರಾಜು ಮಾಡಿದೆ. ಅದನ್ನು ನಾವು ಸಾಕಷ್ಟು ಜಾನುವಾರುಗಳಲ್ಲಿ ಜೋಡಣೆ ಮಾಡಿ ಯಶಸ್ವಿಯಾಗಿ ಅವುಗಳನ್ನು ಕಾಲು ಜೋಡಣೆ ಮಾಡಿ ಮರುದಿವಸನೇ ನಡೀತಕ್ಕಂಥದ್ದು. ಈಗ ಜಾನುವಾರು ನೆಲ ಹಿಡಿದ್ರೆ 1-2 ತಿಂಗಳು ನೆಲ ಹಿಡ್ಕೊಳ್ತಾವೆ. ಅದನ್ನು ಬಿಟ್ಟು ಈಗ 2 ದಿನದಲ್ಲಿ ಅದು ನಡೀತಕ್ಕಂಥ ಮಾಡಿದ್ವಿ. ಈಗ ಬೀದರ್ ಸುತ್ತಮುತ್ತ ಒಂದು ಕನಿಷ್ಠ 10-12 ಜಾನುವಾರುಗಳಲ್ಲಿ ಅವುಗಳ ದೇಹದಲ್ಲಿ ಈ ಎಲುವಿನಲ್ಲಿ ಈ ಕಂಬಿ ಜೋಡಣೆಯನ್ನು ಮಾಡಿದ್ವಿ. ರೈತರ ಮನೆಯಲ್ಲಿ ಅವು ಮೇವು ತಿನ್ಕೊಂಡು ಹೊಲಕ್ಕೆ ಹೋಗಿ ಬಂದು ಬೇರೆ ಜಾನುವಾರುಗಳು ಯಾವ ಥರ ಇದಾವೆ ಆ ಥರ ಇದ್ದಾವೆ. ಕೆಲವೊಮ್ಮೆ ಮತ್ತೆ ಕರುಗಳು ಕೂಡ ಕೊಟ್ಟಿದ್ದಾವೆ. ಆ ಥರ ಇದೆ. ಅಂದರೆ ಅದು ಒಂದು ವೇಳೆ ನೆಲ ಹಿಡಿತು, ಹುಳ ಬಿದ್ದು, ಕಿವ ಆಯಿತು ಅಂದರೆ ಪೂರ್ತಿ ಅದು ಜೀವನೇ ಕಳ್ಕೊಳ್ತಕ್ಕಂಥ ಸಂದರ್ಭ ಇದೆ. ಬರೀ ಕಾಲೇ ಮುರಿದಿರ್ತದಿನ ಅದು ಜೀವಕ್ಕೆ ಕೂಡ ಮುಂದೆ ಅಪಾಯ ಆಗ್ತದೆ. ಇದನ್ನು ನಾವು ತಡೆಗಟ್ಟಲಿಕ್ಕೆ ಈ ಒಂದು ಸಾಧನ ಮಾಡಿದ್ದಕ್ಕೆ ಮೊನ್ನೆ ನಮ್ಮ ತಿರುಪತಿ ಕಾನ್ಫರೆನ್ಸ್ನಲ್ಲಿ ನಮಗೆ ರಾಷ್ಟ್ರ ಮಟ್ಟದಲ್ಲಿ ಚಿನ್ನದ ಪದಕ ಕೊಟ್ಟಿದ್ದಾರೆ ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ಗೆ. ಈ ಒಂದು ಕೆಲಸಕ್ಕೆ ಮುಂಬರುವ ಗುಜರಾತಿನ ನವಸಾರಿಯಲ್ಲಿ ಆ ಪ್ರಶಸ್ತಿಯನ್ನು ನಮಗೆ ಪ್ರದಾನ ಮಾಡಲಿದ್ದಾರೆ. ನಮಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಪ್ರಶಸ್ತಿ ಬಂದಿದ್ದಷ್ಟೇ ಅಲ್ಲ, ರೈತರ ಒಂದು ನೆಮ್ಮದಿಯ ಉಸಿರು ನಾವು ನೋಡ್ತಾ ಇದ್ವಿ. ಯಾಕಂದ್ರೆ ಕಾಲು ಮುರಿದಾಗ ಅವರು ಒಂಥರ ಏನಪ್ಪ ಪ್ರಾಣಿ ನಮ್ಮ ಕೈ ಬಿಡ್ತು ಅಂತಕ್ಕಂಥ ವಿಚಾರದಲ್ಲಿ ಒಂಥರ ಅವರಿಗೆ ಪ್ರಾಣಿ ಇಲ್ಲ ಅಂದ್ರೆ ಒಂಥರ ಕೈ ಮುರಿದಂಗೆ. ಈ ದಿವಸ ಹಾಲು ಕೊಡ್ತಕ್ಕಂಥದ್ದು, ಈಗ ಹಾಲು ಹೆಂಗಿದೆ ಅವರಿಗೆ ದಿವಸ ಮನೆ ನಡೆಸ್ತಕ್ಕಂಥ ಒಂದು ಇದು ಇದೆ ಉದ್ಯಮ. ಅದೇ ಒಂದು ಕೈ ಮುರಿದ್ರೆ ಅವರಿಗೆ ಮುಂದೆ ಏನಪ್ಪ ಅನ್ನೋಂಥ ವಿಚಾರ ಬರ್ತದೆ. ಹಂಗಾಗಿ ಈ ಒಂದು ಚಿಕಿತ್ಸೆ ಏನಿದೆ ನಾವು ಮಾಡಿದ್ರೆ ಒಂದು 3,000 ರೂಪಾಯಿ ಅಂದರೆ ಒಳ್ಳೆ ಇಳುವರಿ ಕೊಡ್ತಕ್ಕಂಥ ಪ್ರಾಣಿದ್ದು ಅಷ್ಟು ಹಾಲು ಮಾಡಿದ್ರೆ ಅದರದ್ದು ಬೆಲೆ ಅವ್ರಿಗೆ ಬಂದ್ಬಿಡ್ತದೆ, ಆಮೇಲೆ ಆಕಳು ಅವ್ರಿಗಿರ್ತದೆ. ಅದು ಒಂದು ನಮಗೆ ಒಂದು ಸಂತೋಷದ ವಿಚಾರ ಅನಿಸಿದೆ. ಹೌದಲ್ಲ. ಈಗ ದಿಲೀಪ್ ಅವರು ಇನ್ನೊಂದು, ಈ ನಾವು ಕಲ್ಯಾಣ ಮಂಟಪ, ಲಗ್ನ ಕಾರ್ಯಾಲಯ ಇಂಥಲ್ಲಿ ಸಾಕಷ್ಟು ವೇಸ್ಟ್ ಆಗಿರುವಂತಹ ಆಹಾರ ಪದಾರ್ಥ ಹೊರಗೆ ಹೋಗ್ತಿರ್ತಾರೆ, ಅಲ್ಲಿ ಈ ದನಕರುಗಳು ಅವನ್ನ ತಿನ್ನೋದು ನೋಡ್ತಿರ್ತೀವಿ. ಇವು ತಿನ್ನೋದ್ರಿಂದ ಅವುಗಳ ಆರೋಗ್ಯದ ಮೇಲೆ ಯಾವ ರೀತಿ ಸಮಸ್ಯೆ ಆಗ್ತದೆ? ಅವು ನಿಯಮಿತ ಪ್ರಮಾಣದಲ್ಲಿ ತಿಂದ್ರೆ ಏನೂ ಆಗೋದಿಲ್ಲ. ಆದ್ರೆ ಏನಾಗ್ತದೆ, ಈಗ ಪಟ್ಟಣಗಳಲ್ಲಿ ಏನ್ ಮಾಡ್ತಾರೆ, ಯಾವುದೇ ರೀತಿಯ ಮೇವು ಮನೆಯಲ್ಲಿ ಹಾಕ್ತಾ ಇರೋದಿಲ್ಲ, ಹೊರಗೆ ಬಿಟ್ಬಿಡೋದು, ಸಾಯಂಕಾಲ ಆದ ತಂದು ಮನೆಯಲ್ಲಿ ಕಟ್ಟುವಂತ ವ್ಯವಸ್ಥೆ ಇದೆ. ಆ ಒಂದು ಕಾರಣದಿಂದ ಏನ್ ಮಾಡ್ತಾವ, ಅವಕ್ಕೆ ಎಷ್ಟು ಬೇಕು ಅಂತಕ್ಕಂತ ಇತಿಮಿತಿಯಲ್ಲಿ ಅವು ತಿನ್ನೋದಿಲ್ಲ. ಎಷ್ಟೆಲ್ಲ ಸಿಗ್ತದೆ ಅಷ್ಟೆಲ್ಲ ತಿಂದ್ಬಿಡ್ತಾವ. ಅಂದ್ರೆ ಅದಕ್ಕೆ ಎಷ್ಟು ಕರಗಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ತಿಂದ್ಬಿಡ್ತಾವ. ಹೀಗೆ ತಿನ್ನೋದ್ರಿಂದ ಏನಾಗ್ತದ, ಆ ಅನ್ನದಿಂದ ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತದೆ, ಮತ್ತೆ ಆಮ್ಲತೆ ಆಗ್ತದೆ, ಆಮ್ಲತೆ ಪ್ರಮಾಣ ಜಾಸ್ತಿ ಆಗಿಬಿಟ್ಟು ಈಗ ಕೆಲವೊಮ್ಮೆ ಏನಾಗ್ತದೆ, ಈ ಆಮ್ಲತೆಯಿಂದ ಅವು ನೆಲ ಹಿಡಿತವೆ, ಮತ್ತೆ ಜಾಸ್ತಿ ಪ್ರಮಾಣದಲ್ಲಿ ಆಮ್ಲತೆ ಆಯ್ತಂದ್ರೆ ಸತ್ತು ಹೋಗ್ತವೆ. ಅದಕ್ಕೇನಿದೆ ಅಂದ್ರೆ ಎರಡು ತರದಿಂದ ನಾವು ಚಿಕಿತ್ಸೆ ಮಾಡಬಹುದು. ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಆಮ್ಲತೆ ಇತ್ತಂದ್ರೆ ಔಷಧಿಗಳ ಮುಖಾಂತರ ನಾವು ವಾಸಿ ಮಾಡಬಹುದು. ಮತ್ತೆ ಜಾಸ್ತಿನೇ ತಿಂದಾಗ ನಾವೇನ್ ಮಾಡಬೇಕಾಗ್ತದೆ, ಅದ್ರದ್ದು ಹೊಟ್ಟೆಯ ಒಂದು ಶಸ್ತ್ರಚಿಕಿತ್ಸೆ ಮಾಡಿ ಹೊಟ್ಟೆನ ಖಾಲಿ ಮಾಡಿ ಅದರಲ್ಲಿ ಔಷಧಿ ಹಾಕಿದಾಗ ಮಾತ್ರ ಅದ್ರ ಪ್ರಾಣ ಉಳಿಸಬಹುದು. ಇನ್ನೊಂದು ಉದಾಹರಣೆ ನಾನು ನಿಮ್ಗೆ ಹೇಳಿಕ್ ಬಯಸ್ತೀನಿ. ನಾಗರ ಪಂಚಮಿ ದಿವಸ ಒಂದು ಒಳ್ಳೆ ಆಕಳ, ಎಲ್ಲಾ ರೈತರು ಏನ್ ಮಾಡಿದ್ರೆ ಬಹಳ ಪ್ರೀತಿಯಿಂದ ಎಲ್ಲರೂ ಹೋಳಿಗೆ ತಿನ್ಸ್ಬಿಟ್ರು. ಹೋಳಿಗೆ ಇಷ್ಟೊಂದು ತಿನ್ಸ್ಬಿಟ್ರೆ ಎಲ್ಲರೂ ನಮಗ್ ಪುಣ್ಯ ಬರ್ಲಿ ಪುಣ್ಯ ಬರ್ಲಿ ಅಂತ ಎಲ್ಲರೂ ಊರೆಲ್ಲಾ ಹೋಳಿಗೆಗಳು ತಿನ್ಸಿದ್ಮೇಲೆ ಪಾಪ ಒಳ್ಳೆ ಆಕಳ ಊರ್ತಿನ ಎಲ್ಲ ಹಿಡಿದು ಇನ್ನೇನು ಸಾಯ್ತದ ಅನ್ನೋ ಸ್ಥಿತಿಯಲ್ಲಿ ನಮ್ಮ ಆಸ್ಪತ್ರೆ ತಂದಿದ್ರು. ಅದ್ರದ್ದು ಹೊಟ್ಟೆಯಲ್ಲಿ ಆಪರೇಷನ್ ಮಾಡಿದಾಗ ಸುಮಾರು ಒಂದು 2-3 meters ನೀವು ನಿಲ್ಲಿಕ್ಕಾಗಲ್ಲ, ಅಷ್ಟೊಂದು ವಾಸನೆ ಅಂದ್ರೆ ಈ ಕಡುಬು ಎಲ್ಲ ಒಳಗಡೆ ಈ ತೊಗರಿದೆಲ್ಲ ಏನಿದೆ ಅದು ಫರ್ಮೆಂಟೇಷನ್ ಆಗ್ಬಿಟ್ಟು ಹುಳಿಯಾಗಿ ಪೂರ್ತಿ ವಾಸನೆ ಆಗಿತ್ತು. ಇನ್ನೇನಪ್ಪ ಆಕಳು ಬದುಕ್ತದೋ ಇಲ್ಲೋ ಅಂತ ಅನ್ನೋ ಸ್ಥಿತಿಯಲ್ಲಿ ಇತ್ತು. ಅದ್ರ ಹೊಟ್ಟೆ ಎಲ್ಲ ಸ್ವಚ್ಛ ಮಾಡಿ ಒಳ್ಳೆ ಔಷಧಿಗಳಿಂದ ತೊಳೆದು ಹಾಕಿದ್ಮೇಲೆ ಚೆನ್ನಾಗಿ ನಿಂತು ಅದು ಇವತ್ತಿಗೂ ಆಕಳ ಜೀವಂತ ಇದೆ. ಇದನ್ನ ನಮ್ಮ ರೈತ ಬಂದರು ಗಮನಿಸಬೇಕು, ಯಾವುದೇ ಆಗಲಿ ಸಿಹಿ ಪದಾರ್ಥ ಹೆಚ್ಚಿನ ತಿನ್ನಿಸ್ಬಾರ್ದು. ಹೌದು, ಸ್ವಲ್ಪ ತಿನ್ಸಿದ್ರೆ ಒಳ್ಳೇದು, ಅದು ಇತಿಮಿತಿಯಲ್ಲಿ ತಿನ್ಸಿದ್ರೆ ಮಾತ್ರ ಒಳ್ಳೇದು, ಅತಿ ಆದ್ರೆ ಅದು ವಿಷಕಾರಿಯಾಗಿ ಪರಿಣಾಮ. ಡಾಕ್ಟರ್, ಇನ್ನೊಂದೀಗ ಈ ದನಗಳಲ್ಲಿ ಡೆಲಿವರಿ ಆಗೋ ಟೈಮ್ ಒಳಗೆ ಅಂದ್ರೆ ಪ್ರಸೂತಿ ಟೈಮ್ ಒಳಗೆ ಯಾವ ರೀತಿ ಸಮಸ್ಯೆಗಳು ಕಂಡುಬರ್ತವೆ? ಈಗ ಸಾಮಾನ್ಯವಾಗಿ ಆಕಳಗಳಿಗೆ 9 months, ಎಮ್ಮೆಗಳಿಗೆ 10 months ಅಂತ, ಇಷ್ಟು ದಿನಗಳು ಗರ್ಭಾವಸ್ಥೆ ದಿನಗಳು ಮುಗಿದ ಮೇಲೆ ಅವು ಕರು ಹಾಕ್ಬೇಕು. ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಸಮಸ್ಯೆ ಇದೆ ಅಂತ. ಅದು ಕರು ಹಾಕುವ ಮುಂಚೆ ಏನಾಗ್ತದ, ಒಂದು ಬರದೇ ಇದ್ದಾಗ ಒಳಗೆ ಅದು ಗರ್ಭಕೋಶದ ಅದಕ್ಕೆ ಉಸಿರಾಟದ ತೊಂದರೆ ಆಗ್ಬಹುದು. ಮುಂಚೆ ಏನಾಗ್ತದೆ, ಅದು ಎಲ್ಲ ಅದ್ರ ಜೀವನ ಏನಿದೆ ತಾಯಿ ಮೇಲೆ ಅವಲಂಬನೆ ಆಗಿರ್ತದೆ. ಹೌದು, ಇದು ಮಾಸಗಳು ಮುಗಿದ ನಂತರ ಅದ್ರ ತಂದೆ ಆದ ಸ್ವತಂತ್ರ ಜೀವನ ಮಾಡ್ಬೇಕಾಗ್ತದೆ. ಪ್ರಕೃತಿ ನಿಯಮ ಹೆಂಗಿದೆ ಅಂದ್ರೆ ತಾಯಿಯಿಂದ ಕರಡು ಸಂಬಂಧ ಅದು ಕಡ್ಕೊಳ್ತದೆ, ತಂದೆ ಆದ ಉಸಿರಾಟ ಆರಂಭ ಆಗ್ತದೆ, ತಂದೆ ಆದ ಶ್ವಾಸಕೋಶಗಳು ಕೆಲಸ ಮಾಡ್ಲಿಕ್ಕೆ ಆರಂಭ ಆಗ್ತದೆ. ಒಳಗಡೆ ಇದ್ದಾಗ ಅವು ಯಾವ ಕೆಲಸ ಮಾಡ್ತದೆ, ತಾಯಿ ಬಂದ ಮೇಲೆ ಅದ್ರ ಹೊಸ ಜೀವನ ಆರಂಭ ಆಗ್ಬೇಕು. ಅದು ಅಂದ್ರೆ ಅದು ತಾಯಿಯಿಂದ ಬೇರ್ಪಡ್ತಾ ಇರ್ತದೆ. ಆ ಒಂದು ಪ್ರಕ್ರಿಯೆ ಏನಿದೆ ಅದು ಹೊರಗಡೆ ಬಂದ ತಕ್ಷಣ ಆರಂಭ ಆಗ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ವಿಳಂಬ ಆಯ್ತು, ಒಳಗಡೆನೆ ಈ ಪ್ರಕ್ರಿಯೆ ಆರಂಭ ಆಯ್ತು ಅಂತಂದ್ರೆ ಅದು ಮುಂದೆ ಅದಕ್ಕೆ ಪ್ರಾಣಕ್ಕೆ ತೊಂದರೆ ಆಗ್ಬಿಟ್ಟು ಕರು ಒಳಗಡೆ ಸತ್ತು ಹೋಗ್ಬೋದು. ಕರು ಸತ್ತು ಹೋದ್ಮೇಲೆ ಕರುವಿನಿಂದ ತಾಯಿಗೂ ವಿಷ ಆಗಿ ತಾಯಿ ಕೂಡ ಒಂದೆರಡು ದಿನದಲ್ಲಿ ಆ ವಿಷನ ತಡ್ಕೊಳ್ಳಿಕ್ಕೆ ಆಗದೇನೆ ತಾಯಿನೂ ಸತ್ತು ಹೋಗ್ತಕ್ಕಂಥ ಸಂದರ್ಭ ಉಂಟು. ಇಂತಹ ಒಂದು ಸಂದರ್ಭದಲ್ಲಿ ರೈತರು ಏನ್ ಮಾಡ್ಬೇಕಂದ್ರೆ ಸೂಕ್ತವಾಗಿ ಆಸ್ಪತ್ರೆಗೆ ತಗೊಂಡು ಬಂದು ಅದಕ್ಕೆ ಶಸ್ತ್ರಚಿಕಿತ್ಸೆ ನಿರ್ಧಾರ ಮಾಡಿ ಸರ್ಜರಿಯನ್ ಹೆರಿಗೆಯನ್ನು ನಾವು ಮಾಡಬಹುದು. ಸರ್ಜರಿಯನ್ ಆಪರೇಷನ್ ಯಾವ ತರ ಮನುಷ್ಯರಲ್ಲಿ ಮಾಡ್ತಾರೆ ಪ್ರಾಣಿಗಳಲ್ಲಿ ಕೂಡ ಮಾಡಬಹುದು. ಯಾವುದೇ ತೊಂದರೆ ಇಲ್ಲದೆ ಕರು ಮತ್ತು ತಾಯಿ ಎರಡನ್ನೂ ನಾವು ಉಳಿಸಬಹುದು. ಯಾಕಂದ್ರೆ ಇದು ಬಹಳ ಮುಖ್ಯವಾದಂತ ಬಹಳ ಬೆಲೆ ಬಾಳ್ತಕ್ಕಂಥ ಪ್ರಾಣಿಗಳು ಇರ್ತವೆ. ಅವು ಒಂದ್ ವೇಳೆ ನಾವು ಕರು ಕಳ್ಕೊಳ್ಳೋದಲ್ಲದೆ ತಾಯಿನೂ ಕಳ್ಕೊಂಡ್ರೆ ಸುಮಾರು 70,000 ಬೆಲೆ ಬಾಳ್ತಕ್ಕಂಥ ತಾಯಿ ಮತ್ತೆ ಮುಂದೆ ಭವಿಷ್ಯದಲ್ಲಿ ಇರ್ತಕ್ಕಂಥ ಕರು ಎರಡೂ ಹೋಗಿ ಅಷ್ಟು ಹೋಗ್ದೇನೆ ಆ ಒಂದು ಸೂಲಲ್ಲಿ ಬರ್ತಕ್ಕಂಥ ಹಾಲಿನ ಉತ್ಪನ್ನ ಇವೆಲ್ಲವೂ ನಷ್ಟ ಆಗ್ತವೆ. ಹೌದು, ಇದೆಲ್ಲ ತಡೆಗಟ್ಟಬೇಕಂದ್ರೆ ನೇರವಾಗಿ ಪಶು ಆಸ್ಪತ್ರೆಗೆ ತಂದ್ಬಿಟ್ಟು ಶಸ್ತ್ರಚಿಕಿತ್ಸೆ ಮಾಡ್ಕೋಬೇಕು. ಯಾಕಂದ್ರೆ ರೈತರಲ್ಲಿ ಏನಾಗ್ತದೆ, ಕೆಲವೊಮ್ಮೆ ತಪ್ಪು ಕಲ್ಪನೆಗಳಿರ್ತವೆ, ಶಸ್ತ್ರಚಿಕಿತ್ಸೆ ಆದ್ಕೊಳ್ಳೆ ಸತ್ತು ಹೋಗ್ತದೆ, ಬದುಕಲಿಕ್ಕಿಲ್ಲ. ಇಂತಹ ಒಂದು ಅಂದ್ರೆ ಅವರಿಗೆ ಯಾವುದೇ ರೀತಿಯಾದಂತಹ ಒಂದು ಅನುಭವ ಇರೋದಿಲ್ಲ, ಮತ್ತೆ ಹೇಳಿ ಕೇಳಿ ಬೇರೆಯವರ ಮಾತುಗಳ ಮೇಲೆ ಅವಲಂಬನೆ ಆಗಿರ್ತಾರೆ. ಅವರಿಗೂ ಕೂಡ ಅಷ್ಟೊಂದು ಜ್ಞಾನ ಇರೋದಿಲ್ಲ. ಈಗ ಕೆಲವೊಮ್ಮೆ ಹಳ್ಳಿಯಲ್ಲಿ ನಾವು ಹಿಂದಿನ ಕಾಲದಿಂದ ಮಾಡಿಸಿಲ್ಲ, ಈಗೇನು ಅವಶ್ಯಕತೆ ಇದೆ ಅಂತ ಅವರಿಗೆ ಒಂದು ಮನೋಭಾವನೆ ಇರ್ತದೆ. ಆದ್ರೆ ವೈಜ್ಞಾನಿಕವಾಗಿ ಮುಂದುವರೆದು ಒಬ್ಬ ರೈತರು ಮುಂದೆ ಬಂದು ಮಾಡಿಕೊಂಡ್ರೆ ಒಬ್ಬ ರೈತ ಬೇರೆ ಹಳ್ಳಿ ಎಲ್ಲಾ ರೈತರಿಗೆ ಒಂದು ಪಾಠಶಾಲೆ ಆಗ್ತಾನೆ. ಅವನು ಮುಂದ್ ಬಂದು ಮಾಡ್ಕೊಂಡ್ರೆ ಎಲ್ಲರಿಗೆ ಮನವರಿಕೆ ಆಗ್ತದ, ಹೌದು ಈ ತರ ಮಾಡಬಹುದು ಅಂತ. ಇದು ರೈತರಿಂದ ರೈತರಿಗೆ ಪಸಾಡ ಆಗ್ತಕ್ಕಂತ ವಿಚಾರ. ಅದಕ್ಕೆ ರೈತರು ಸಮಂಜಸವಾಗಿ ತಮ್ಮ ಒಂದು ನಿರ್ಣಯನ ಸಕಾಲದಲ್ಲಿ ತಗೊಳ್ಬೇಕು. ಕೆಲವೊಮ್ಮೆ ಏನ್ ಮಾಡ್ತಾರೆ, 2-3 days ಪ್ರಯತ್ನ ಮಾಡಿ ಈಗ ನಮ್ಮ ಹಣೆ ಬರ ಅಂತ ಕೊನೆಗೆ ಆಸ್ಪತ್ರೆ ತರ್ತಾರೆ. ಆವಾಗ ಯಶಸ್ವಿ ಆಗೋದಿಲ್ಲ. ಎಷ್ಟು ನೀವು ಸಕಾಲದಲ್ಲಿ ಆಸ್ಪತ್ರೆ ತರ್ತೀರೋ ಅಷ್ಟು ನಿಮಗೆ ಒಳ್ಳೆ ಫಲಿತಾಂಶ ಸಿಗ್ತದೆ. ಈಗ ಡಾಕ್ಟರ್, ಈಗ ನಾವು ಮನುಷ್ಯರೊಳಗೆ ನಾವು ವಿಚಾರ ಮಾಡ್ತಿರ್ತೀವಿ, ಏನಾದ್ರೂ ಆರಾಮ ಇಲ್ಲ ಅಂದ್ರೆ ದವಾಖಾನೆಗೆ ಹೋಗ್ಬೇಕಂತಂದ್ರೆ ಎಷ್ಟು ಖರ್ಚು ಬರ್ತದ ಹಂಗೆ ಹಂಗೆ ಅಂತೇಳಿ. ಈಗ ಇವಕ್ಕೆ ಸಿಜರಿಯನ್ ಮಾಡ್ಬೇಕು ಅಥವಾ ಕಾಲು ಮುರಿದ ಅವಕ್ಕೂ ಆಪರೇಷನ್ ಮಾಡ್ಬೇಕು ಅಂದ್ರೆ ಖರ್ಚು ಬಹಳ ಬರ್ತಾರೆ ಸರ್? ಅಲ್ಲ ಸರ್, ಈಗ ಹೆಂಗಿದೆ, ಮನುಷ್ಯರಲ್ಲಿ ಖರ್ಚು ಬಹಳನೇ ಜಾಸ್ತಿ ಇದೆ. ಈಗ ಯಾವುದೇ ಒಂದು ಕಾಲು ಮುರಿದ್ರೆ 70,000 1-1.5 lakhs ಅವ್ರದ್ದು ರೇಂಜ್ ಇದೆ. ಅಷ್ಟೊಂದು ಬೆಲೆ ಕೊಟ್ಟು ನಾವು ಪ್ರಾಣಿಗಳಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಏನಾಗ್ತದೆ, ಒಂದು ಅದಕ್ಕೆ ಬೇಕಾಗ್ತಕ್ಕಂತ ಸಾಮಗ್ರಿಗಳ ವೆಚ್ಚ, ಎರಡು ಅವ್ರ ಶಸ್ತ್ರಚಿಕಿತ್ಸೆ ಸರ್ಜನ್ ಫೀಸ್ ಕೂಡ ಅದರಲ್ಲಿ ಇರ್ತದೆ. ಹೌದು, ಇಲ್ಲಿ ನಮ್ಮಲ್ಲಿ ನಾವು ಸರ್ಕಾರಿ ಸಂಸ್ಥೆಯಲ್ಲಿ ಇರೋದ್ರಿಂದ ಸರ್ಜನ್ ಫೀಸ್ ನೀವು ಏನು ಯೋಚನೆ ಮಾಡಬೇಕಾಗಿಲ್ಲ. ಇದು ಅಲ್ಲದೇನೆ ಈ ಏನೇನು ಸಾಮಗ್ರಿಗಳು ಬೇಕಾಗ್ತಾವ ಆದಷ್ಟು ಮಟ್ಟಿಗೆ ನಾವು ರೈತರಿಗೆ ಕೊಡಬೇಕನ್ನೋ ಉದ್ದೇಶದಿಂದ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದಾನೇ ನಾವು ಅದನ್ನ ಖರೀದಿ ಮಾಡಿರ್ತೀವಿ. ಅದನ್ನ ಉಚಿತವಾಗಿ ಕೊಡ್ತೀವಿ, ಫ್ರೀ ಸರ್ವಿಸ್ ಮಾಡ್ತೀವಿ, ಫ್ರೀನೇ ಕೊಡ್ತೀವಿ ನಾವು, ಫ್ರೀ ಕೊಡ್ತೀವಿ. ಆದ್ರೆ ಒಂದೇನಂದ್ರೆ ಆ ರೈತ ಆ ಪ್ರಾಣಿ ಶಸ್ತ್ರಚಿಕಿತ್ಸೆ ಅಂದ್ರ ಸರಿಯಾಗಿ ಸಾಕತಕ್ಕಂತ ಕಾಳಜಿ ಇರಬೇಕು ಅವನಲ್ಲಿ. ಅಂದ್ರೆ ನಾವು ಕೊಟ್ಟಿರ್ತಕ್ಕಂಥದ್ದು ಅವ್ನಿಗೆ ಉಪಯೋಗ ಆಗಬೇಕು. ಕೆಲವೊಮ್ಮೆ ಏನ್ ಮಾಡ್ತಾರೆ, ಕೆಲವೊಬ್ಬರು ರೈತರು ಇವತ್ತು ಮಾಡಿಸ್ತೀವಿ ಅಂತಾರೆ, ಮರುದಿವಸ ಅದನ್ನ ಮಾರಾಟ ಮಾಡಿಬಿಟ್ಟು ಅಧೈರ್ಯವಾಗಿಬಿಟ್ಟು ನಡುವೇ ಬಿಟ್ಟು ಹೋಗ್ತಕ್ಕಂಥವ್ರು ಇರ್ತಾರೆ. ನಾವೇನ್ ಮಾಡ್ತೀವಿ ಅಂದ್ರೆ ಅವರು ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ ನಂತರ ಚೆನ್ನಾಗಿ ನೋಡ್ಕೊಳ್ಬಲ್ರ, ಅದನ್ನ ಅದ್ರದ್ದು ಫಲಿತಾಂಶ ಚೆನ್ನಾಗಿ ತರಬಲ್ರ, ಅದು ಗ್ಯಾರಂಟಿ ಮಾಡ್ಕೊಂಡು ನೀವು ಅವ್ರನ್ನ ಕೊಡ್ತೀವಿ ನಾವು. ಆತರ ಕೊಡ್ತೀವಿ. ಆದಷ್ಟು ನಮ್ಮ ಕಡೆಯಿಂದ ನಾವು ಅವ್ರ ಮೇಲೆ ನಾವು ಈಗ ಒಂದೇನಾದ್ರೂ ಇಂಥ ಶಸ್ತ್ರಚಿಕಿತ್ಸೆಗಳು ಆದ್ರೆ 500 ರಿಂದ 1,000 ರೂಪಾಯಿವರೆಗೆ ಅವ್ರಿಗೆ ಖರ್ಚಾಗ್ತದೆ. ಉಳಿದಿಂದ 7,000-8,000 ರೂಪಾಯಿವರೆಗೂ ನಾವು ನಮ್ಮ ಮಹಾವಿದ್ಯಾಲಯದ ವತಿಯಿಂದನೇ ಭರಿಸ್ತೀವಿ. ಹೌದಲ್ಲ, ಒಳ್ಳೆ ಒಂದು ಸೇವೆ ಮಾಡ್ತಾ ಇದ್ರಿ ಡಾಕ್ಟ್ರೆ. ಸರ್, ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರಿ. ಇನ್ನ ನಮ್ಮ ಕಾರ್ಯಕ್ರಮ ಕೇಳ್ತಾ ಇರುವಂತ ರೈತ ಬಂದರು ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತಂದ್ರೆ ಫೋನ್ ನಂಬರ್ ಏನಾದ್ರು ಹೇಳ್ಬೋದು? ತೊಂದರೆ ಇಲ್ಲ ಅಂದ್ರೆ ಆಯ್ತಾಯ್ತು. 9493-01-517 ರೈತ ಬಂದ್ರೆ ಇನ್ನೊಂದ್ಸಲ ಡಾಕ್ಟರ್ ದಿಲೀಪ್ ಅವ್ರ ನಂಬರ್ ಹೇಳ್ತೀನಿ ನೋಡ್ರಿ. 9449-30-15-17 ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. 9449-30-15-17 ಈ ಮೊಬೈಲ್ ನಂಬರ್ಗೆ ನೀವು ಮಾತಾಡಿ ಜಾನುವಾರು ಸಂಬಂಧಪಟ್ಟಂತ ಏನೇ ಸಮಸ್ಯೆ ಇದ್ರೆ, ಕಾಲು ಮುರಿದಿರ್ಲಿ, ಕೊಂಬು ಮುರಿದಿರ್ಲಿ, ಅಥವಾ ಏನೇ ಕ್ಯಾನ್ಸರ್ ಆಗಿರ್ಲಿ, ಯಾವುದಕ್ಕೂ ನೀವು ಮಾತಾಡಿದ್ರೆ ಅದಕ್ಕೆ ಏನ್ ಮಾಡಬೇಕು ಅಂತೇಳಿ ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಡಾಕ್ಟರ್ ದಿಲೀಪ್ ಅವರೇ, ತಾವು ಇಲ್ಲಿವರೆಗೆ ಜಾನುವಾರುಗಳಲ್ಲಿ ಯಾವ್ಯಾವ ರೀತಿಯ ಶಸ್ತ್ರಚಿಕಿತ್ಸೆಗಳನ್ನ ಮಾಡಬಹುದು, ಯಾವ ರೀತಿ ನೀವು ಅವುಗಳ ಆರೋಗ್ಯ ಕಾಪಾಡುವಲ್ಲಿ ನೀವು ಸಹಾಯ ಮಾಡ್ತೀರ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ರಿ. ಅದಕ್ಕೆ ನಮ್ಮ ರೈತ ಬಂಧರ ಪರವಾಗಿ ಮತ್ತು ಇದುವರೆಗೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಶಸ್ತ್ರಚಿಕಿತ್ಸೆ ಈ ವಿಷಯ ಕುರಿತು ಬೀದರ್ನಲ್ಲಿರುವ ಕರ್ನಾಟಕ ಪಶು ವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಶ್ವವಿದ್ಯಾಲಯದಲ್ಲಿ ಸಹ ವಿಸ್ತರಣಾ ನಿರ್ದೇಶಕರಾದ ಡಾಕ್ಟರ್ ದಿಲೀಪ್ ಕುಮಾರ್ ತಾಂಬ್ರಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಸಂದರ್ಶಕರು ರಾಜೇಂದ್ರ ಕುಲಕರ್ಣಿ. ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 9:40 ನಮ್ಮ ನಿಲಯದಿಂದ ಕ್ರಿಸ್ಮಸ್ ಹಬ್ಬದ ಕುರಿತು ವಿಜಯಪುರದ ಸಂತ ಅಣ್ಣಮ್ಮ ಚರ್ಚ್ನ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಮೂಡಿಬರಲಿದೆ. ಬಾ ಯಾಕೆ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲೋ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಎಲೆ ಮನವೇ ಯಾಕೆ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗೆ ಯಾತರ ಸುಖವಿಲ್ಲ ಎಲೆ ಮನವೇ ಯಾತರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬಾರದು ಎಲೆ ಮನವೇನಿ ಸುಳ್ಳತನ ಹೇಳಬಾರದು ಎಲೆ ಮನವೇ ಬಲ್ಲಂತ ಜ್ಞಾನಿಯು ಬಹಳಷ್ಟು ಹೇಳಿದರು ಅಲ್ಲಂತ ಅನಬಾರದು ಎಲೆ ಮನವೇ ಯಾಕೆ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲೋ ಎಲೆ ಮನವೇ ಇದು ಮೂರ ದಿನದ ಸಾಂತಿ ಎಲೆ ಮನವೇ ಸೇರದವರ ಮುಂದೆ ಜಾರಿ ಬೀಳದಂತೆ ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾಕೆ ಚಿಂತೆ ಮಾಡ್ತಿದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಇದುವರೆಗೆ ವಿಜಯಪುರ ಆಕಾಶವಾಣಿಯಿಂದ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಭಜನೆ ಪದಗಳನ್ನು ಕೇಳಿದಿರಿ. ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮ